ಅಂದ್ರೆ ಈ ಒಂದು 13 ಕಾರ್ಯಕ್ರಮಗಳಲ್ಲಿ ಜೇನಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಕೊಡಬೇಕು. ಜೇನು ತಮಗೆಲ್ಲ ಗುರುತಿರುವಂಗೆ ಹೊಸದೇನಲ್ಲ. ತಮ್ಮ ಜೀವನದಲ್ಲಿ ಜೇನು ಸಾಕಷ್ಟು ಹಾಸು ಹೊಕ್ಕಾಗದ ಜೇನನ್ನ ತಾವು ಬಳಸ್ತಾ ಇರ್ತಾರೆ. ಆದ್ರೆ ಹೆಚ್ಚಿನ ಜನ ಅದನ್ನ ಉತ್ಪಾದನೆ ಮಾಡ್ತಾ ಇಲ್ಲ. ಅದಕ್ಕೆ ಈ ಒಂದು ಸರಣಿಯಲ್ಲಿ ಜೇನಿನ ಸಂಪೂರ್ಣ ಮಹತ್ವ ಏನದ, ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು ನಾವು ಒತ್ತು ಕೊಡ್ತಾ ಇರೋದೊಂದು ಏನು ಅಂತಂದ್ರೆ, ಜೇನು ಕೃಷಿಯನ್ನ ಯಾವ ರೀತಿ ನಾವು ಮಾಡಬಹುದು, ಅದರೊಳಗೆ ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಈ ಬಿಸಿಲು ನಾಡಿನಲ್ಲಿ ಸಹಿತ ಜೇನು ಕೃಷಿಯನ್ನ ಮಾಡಬಹುದಾ ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಈ ಒಂದು ಸರಣಿಯಲ್ಲಿ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಈ ಒಂದು ಸರಣಿಯಲ್ಲಿ ವಿಷಯ ತಜ್ಞರಾಗಿ ನಮ್ಮ ಜೊತೆಗೆ ಕೀಟ ತಜ್ಞರಾಗಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಅವರು ಇರ್ತಾರೆ. ಅವರು ಎಲ್ಲ ಒಂದು ವಿಷಯವನ್ನ ಸವಿಸ್ತಾರವಾಗಿ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅದಕ್ಕೆ ಮೊದಲಿಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತು ಈ ಸರಣಿಗೆ ಸ್ವಾಗತವನ್ನು ಮಾಡುವಂತ, ನಮಸ್ಕಾರ ಡಾಕ್ಟರ್ ಬದ್ರಿ ಪ್ರಸಾದ್ ಅವರೇ. ನಮಸ್ಕಾರ ಸರ್. ತಮಗೆ ಈ ಒಂದು ಸರಣಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ಸರ್, ಈಗ ಜೇನು ಎಲ್ಲರಿಗೂ ಗುರುತಿರುವಂತದ್ದೇ, ಇವತ್ತು ನಾವು ಜೇನು ಕೃಷಿ ಇತಿಹಾಸದ ಬಗ್ಗೆ ಮಾತಾಡೋಣ ಅಂತ. ಅದಕ್ಕೆ ಮೊದಲಿಗೆ ಗುರುತಿದ್ರು ಸಹಿತ ಜೇನು ತುಪ್ಪ ಅಂದ್ರೆ ಏನು ಅಂತ ತಾವು ವೈಜ್ಞಾನಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಜೇನು ತುಪ್ಪ ಅನ್ನೋದನ್ನ ನಾವು ಈ ಒಂದು ಭೂಲೋಕದ ಅಮೃತ ಅಥವಾ ದ್ರವರೂಪದ ಬಂಗಾರ ಅಂತ ಹೇಳಿ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ ಇದು ಬಂಗಾರಕ್ಕೆ ಸರಿಸಮನಾದದ್ದು. ಅದರ ಒಂದು ಗುಣಗಳನ್ನ ನಾವು ಪರಿಶೀಲನೆ ಮಾಡಿದಾಗ, ಅದರ ಒಂದು ಉಪಯುಕ್ತತೆಯನ್ನು ಗಮನಿಸಿದಾಗ ಬಂಗಾರಕ್ಕಿಂತಲೂ ಒಂದು ಹೆಚ್ಚಿನ ತೂಕ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಮೊದಲನೇದಾಗಿ ಈ ಒಂದು ಜೇನು ತುಪ್ಪವನ್ನು ಗಮನಿಸಿದಾಗ ಹಲವಾರು ಸಂದರ್ಭದಲ್ಲಿ ಇದು ನಮ್ಮ ಮನುಷ್ಯನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದ್ರೆ ಮನುಷ್ಯ ಹುಟ್ಟಿದಾಗಿನಿಂದ ಹಿಡಿದು ಮನುಷ್ಯ ಸಾಯುವ ತನಕ ಮನುಷ್ಯನ ಜೀವನದಲ್ಲಿ ಅದು ಜೊತೆಗೆ ಬೆರೆತುಕೊಂಡಿರತಕ್ಕಂಥದ್ದು. ಅದು ಜೇನು ಬೇಕೇ ಬೇಕೇ ಬೇಕು. ಹಲವಾರು ಸಂಪ್ರದಾಯಗಳನ್ನು ನಾವು ಗಮನಿಸಿದಾಗ, ಒಂದು ಮಗು ಈ ಒಂದು ಭೂಮಿಯ ಮೇಲೆ ಜನ್ಮ ತಾಳಿದಾಗ ತಾಯಿಯ ಹಾಲಿಗಿಂತ ಮೊದಲು ಈ ಒಂದು ಜೇನು ತುಪ್ಪವನ್ನು ನೆಗೆಸತಕ್ಕಂತ ಒಂದು ಪರಿಪಾಠವನ್ನು ನಾವು ಗಮನಿಸ್ತೇವೆ. ಅಲ್ಲಿಂದ ಜೇನಿನ ಸಂಬಂಧ ಪ್ರಾರಂಭ ಆಯ್ತು. ಅಂದ್ರೆ ಮೊದಲನೇ ಉಸಿರಾಡಿದ ಪ್ರಾರಂಭ ಆಗಿದ ತಕ್ಷಣ ನಾವು ಆ ಒಂದು ಜೇನನ್ನ ಮೊದಲಿಗೆ ಜೀವನದಲ್ಲಿ ಹಂಚಿಕೊಳ್ತೇವೆ. ಅಂದ್ರೆ ನಾವು ಇಲ್ಲಿ ಗಮನಿಸಬೇಕಾದ ಬಹಳ ಮುಖ್ಯವಾಗಿ ಏನಂತಂದ್ರೆ, ಆಗತಾನೆ ಹುಟ್ಟಿದ ಮಗುವಿಗೂ ಸಹ ಇದು ಸರಳವಾಗಿ ಅರಗತಕ್ಕಂತ ಒಂದು ಆಹಾರ. ಇದು ಬಹಳ ಪ್ರಮುಖವಾದ ಸರಳ ಆಹಾರ. ಮತ್ತೆ ಆ ಹುಟ್ಟಿದ ಮಗುವಿಗೆ ಶಕ್ತಿ ಬೇಕು. ಮೊದಲಿಗೆ ಶಕ್ತಿಯನ್ನ ನೀಡತಕ್ಕಂತಹ ಒಂದು ಶಕ್ತಿ ದಾತೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನ ಹಲವಾರು ಸಂಪ್ರದಾಯಗಳನ್ನ ನಾವು ಗಮನಿಸಿದಾಗ, ಆ ಮನುಷ್ಯ ತನ್ನ ಕೊನೆಯ ಉಸಿರೆಳೆದಾಗ ಅವನನ್ನ ಪಂಚಭೂತಗಳಿಗೆ ಒಪ್ಪಿಸಲಿಕ್ಕೆ ಮುಂಚೆ ಸಹ ಈ ಒಂದು ಜೇನನ್ನ ಅವನ ಬಾಯಿಯಲ್ಲಿ ಇಟ್ಟು ತುಟಿಯ ಮೇಲೆ ಹಚ್ಚಿ ಕಳಿಸ್ಕೊಡ್ತಕ್ಕಂಥದ್ದನ್ನು ನಾವು ಹಲವಾರು ಸಂಪ್ರದಾಯಗಳಲ್ಲಿ ನೋಡ್ತೀವಿ. ಈ ಹುಟ್ಟು ಸಾವಿನ ಮಧ್ಯೆ ಸಹ ಹಲವಾರು ನಮ್ಮ ವೈದ್ಯಕೀಯ ಇದಕ್ಕೆ ಮತ್ತೆ ಒಂದು ಶಕ್ತಿ ಆಗರವಾಗಿ ಜೇನನ್ನ ಪ್ರತಿನಿತ್ಯ ನಾವು ಬಳಕೆ ಮಾಡೋದನ್ನ ಸಹ ನಾವು ಗಮನಿಸ್ತಾ ಹೋಗ್ತೀವಿ. ಅಂತಂದ್ರೆ ಸರಿಗೆ ಆರೋಗ್ಯಕ್ಕೆ ಜೇನು ಯಾವ ರೀತಿ ನಮಗೆ ಸಹಕಾರಿ ಆಗ್ತದೆ, ಇದರಲ್ಲಿ ಹಲವಾರು ವೈದ್ಯಕೀಯ ಗುಣಗಳಿದಾವೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಜೀವನದಲ್ಲಿ ಮೊದಲನೇದಾಗಿ ನಮಗೆ ಈ ಒಂದು ಕೊಲೆಸ್ಟ್ರಾಲ್ ಅಥವಾ ಕೊಬ್ಬನ್ನ ಕರಗಿಸಲಿಕ್ಕೆ, ನಮ್ಮ ದೇಹದ ಕಲ್ಮಶಗಳನ್ನ ಹೊರಗಾಕಲಿಕ್ಕೆ, ರಕ್ತವನ್ನ ಶುದ್ಧೀಕರಿಸಲಿಕ್ಕೆ ಜೇನು ಬಹಳ ಉಪಯೋಗಕಾರಿ ಅಂತ ಹೇಳ್ತೀವಿ. ಅಂದ್ರೆ ನಾವೀಗ ಆಯುರ್ವೇದಗಳಲ್ಲಿ ನಾವು ಬಹಳಷ್ಟು ಅಧ್ಯಯನ ಮಾಡಿದಾಗ ತಿಳಿಯುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಒಂದೆರಡು ಚಮಚದಷ್ಟು ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡಿದ್ದೇ ಆದ್ರೆ ನಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ, ಮತ್ತೆ ಅನಗತ್ಯವಾಗಿ ನಮ್ಮ ದೇಹದಲ್ಲಿ ಸೇರ್ಕೊಂಡಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಅಂಶ ಮತ್ತೆ ಆ ಬೊಜ್ಜಿನ ಅಂಶ ಕರಗತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಹಲವಾರು ಆಯುರ್ವೇದ ಚಿಕಿತ್ಸೆಗಳಲ್ಲಿ ಯಾವುದೇ ಒಂದು ನಾವು ಔಷಧಿ ತಯಾರಿಕೆ ಮಾಡಲಿಕ್ಕೆ ಜೇನಿನ ಜೊತೆಯೇ ಮಿಶ್ರಣ ಮಾಡಿ ಸೇವನೆ ಮಾಡತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಲವಾರು ದೇಹದ ಉರಿಯೂತಗಳಂದ್ರೆ ಬೆಂಕಿಯಲ್ಲಿ ಸುಟ್ಟುಕೊಂಡಾಗ ತಕ್ಷಣದ ಶಮನ ಅಂತ ಹೇಳಿದ್ರೆ ಜೇನುತುಪ್ಪವನ್ನು ಹಚ್ಚಿಕೊಳ್ಳೋದು ಅಂತ ಹೇಳಿ ನಾವು ಓದಿರ್ತೇವೆ. ಹೀಗೆ ಪ್ರತಿಯೊಂದು ಹಂತದ ಚಿಕಿತ್ಸೆಗಳಲ್ಲೂ ಸಹ, ಆಮೇಲೆ ಮುಖಕ್ಕೆ ಅಂದವನ್ನು ನೀಡಲಿಕ್ಕೆ ಇವತ್ತು ಜೇನನ್ನ ಬಳಕೆ ಮಾಡ್ತಾ ಇದ್ದಾರೆ. ಫೇಸ್ ಪ್ಯಾಕ್ಗಳಲ್ಲಿ ಇದರಲ್ಲಿ ಮುಖಕ್ಕೆ ಹಚ್ಚಿಕೊಳ್ಳೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಈ ರೀತಿಯಾಗಿ ಪ್ರತಿಯೊಂದು ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಈ ಒಂದು ಜೇನನ್ನ ಬಳಕೆ ಆಗ್ತಾನೆ ಇದೆ. ಹೌದಲ್ಲ ಸರ್. ಅಂತಂದ್ರೆ ಸರ್, ಈಗ ಈ ಜೇನಿನ ಉಪಯೋಗ ಮನುಷ್ಯನಿಗೆ ಯಾವಾಗಿಂದ ಗುರುತಾಯ್ತು, ಇದರ ಇತಿಹಾಸ ಏನಂತ್ರಿ? ಬಹುಶಃ ನನಗನ್ಸುತ್ತೆ ಈ ಮಾನವ ಈ ಭೂಮಿ ಮೇಲೆ, ಅಂದ್ರೆ ಈ ಮನುಷ್ಯ ಜಾತಿ ಅನ್ನೋದು ಉಗಮ ಆದಾಗಿಂದ ಇರಬೇಕು ಅಂತ ಒಂದು ಅನ್ಸುತ್ತೆ. ಸಿಕ್ಕೋದು ಯಾಕೆಂದ್ರೆ ಮೊದಲಿಗೆ ಒಂದು ಶಿಲಾ ಮಾನವರ ಕಾಲದಿಂದ ನಾವು ಗಮನಿಸಿದಾಗ ಪ್ರಮುಖವಾದ ಆಹಾರ ಕಾಡಿನಲ್ಲಿ ಏನು ದೊರೆಯುತ್ತೆ ಅದನ್ನ ತಿಂದು ಬದುಕ್ತಿದ್ದ ಅಂತೇಳಿ ನಾವು ನೋಡ್ತೀವಿ. ಅಂದ್ರೆ ಗೆಡ್ಡೆ ಗೆಣಸುಗಳು ಜೇನು ಇದನ್ನ ತಿಂದು ಬದುಕ್ತಾ ಇದ್ದ ಅಂತೇಳಿ ಹಲವಾರು ನಮ್ಮ ಒಂದು ಇತಿಹಾಸ ಹೇಳ್ತದೆ. ಅಂದ್ರೆ ಉಲ್ಲೇಖಗಳಿದ್ದಾವೆ. ಜೇನಿನ ಹೆಸರು ಅವಾಗೂ ಬಂದಿದೆ. ಅದಕ್ಕೂ ಪೂರ್ವದಲ್ಲಿ ಗಮನಿಸಿದ್ರೆ ನಾವು ಏನು ಇವತ್ತು ಪುರಾಣ ಪುಣ್ಯಗತೆಗಳು ಹೇಳ್ತೀವಿ, ವೇದ ಕಾಲದಿಂದನೂ ಸಹ ದಾಖಲಾತಿ ಇದೆ. ಈಗ ನಾವು ಉದಾಹರಣೆ ಗಮನಿಸಬೇಕಾದ್ರೆ ಈ ಶ್ರೀರಾಮನ ಕಾಲದ ಅಂದ್ರೆ ತ್ರೇತಾಯುಗದಲ್ಲಿ ಅಥವಾ ದ್ವಾಪರ ಯುಗದಲ್ಲಿ ಅವತ್ತಿಗೂ ಸಹ ಮಧು ಪರ್ಕಗಳನ್ನ ನೀಡಿ ಅಂತ ಹೇಳಿ ನಮ್ಮ ಉಲ್ಲೇಖಗಳನ್ನ ನಾವು ನೋಡ್ತೇವೆ. ಅಂದ್ರೆ ಜೇನು ಸಕ್ಕರೆ ಇಂಥವುಗಳನ್ನ ಕೊಟ್ಟು ಬಂದಂತಹ ಅತಿಥಿ ಅಭ್ಯಾಗತರನ್ನ ಅವರು ಸ್ವಾಗತಿಸ್ತಿದ್ರು ಅಂತಕ್ಕಂತಹ ಉಲ್ಲೇಖಗಳನ್ನ ನಾವು ನೋಡ್ತೇವೆ. ಅವತ್ತಿನಿಂದ ನಾವು ಈ ಒಂದು ಕಲಿಯುಗಕ್ಕೆ ಬಂದ್ರೆ, ಅಂದ್ರೆ ಈ ಒಂದು ಶಿಲಾಯುಗ ಈ ಆದಿ ಮಾನವರ ಕಾಲಕ್ಕೆ ಬಂದರೂ ಸಹ ಹಲವಾರು ಉಲ್ಲೇಖಗಳು, ಇವತ್ತಿನ ದಿವಸ ಅನೇಕ ಚಿತ್ರಗಳನ್ನ ಅವರು ಬಿಡಿಸಿಟ್ಟು ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಗೂಡಿನಿಂದ ಜೇನು ತೊಟ್ಟುತ್ತಾ ಇರತಕ್ಕಂತಹ ಚಿತ್ರಗಳನ್ನ ರಚನೆ ಮಾಡಿದ್ದಾರೆ. ಆ ಜೇನಿನ ಕುಂಭಗಳನ್ನ ಮಡಿಕೆಗಳನ್ನ ಬಿಡಿಸಿರ್ತಕ್ಕಂಥದ್ದನ್ನ ಹಲವಾರು ಉಲ್ಲೇಖಗಳಿದೆ. ಅದೇ ರೀತಿಯ ನಾವು ಗಮನಿಸಿದ ಹೋದ್ರೆ ಸುಮಾರು ಈಜಿಪ್ಟ್ನಲ್ಲಿರ್ತಕ್ಕಂತಹ ಪಿರಮಿಡ್ಗಳು ಸುಮಾರು 5,000 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂತಹ ಫೆರೋಹ ಅಂತ ದೊರೆಗಳಿದ್ರು, ಆ ದೊರೆಗಳ ಒಂದು ಸಮಾಧಿಗಳಲ್ಲಿ ಸಹ ಇವತ್ತು ಜೇನುತುಪ್ಪದ ಕುಂಭಗಳನ್ನು ನಾವು ಗಮನಿಸಬಹುದು. ಅಂದ್ರೆ ಅದರ ಪಕ್ಕದಲ್ಲೊಂದು ಜೇನು ತುಂಬಿದ ಒಂದು ಮಡಿಕೆಯನ್ನು ಇಟ್ಟಿದ್ದಾರೆ. ಅಂದ್ರೆ ಸುಮಾರು 5,000 ವರ್ಷ ಅಂತ ಹೇಳ್ತೀವಿ. ಅದಕ್ಕೂ ಪೂರ್ವದಲ್ಲಿ ನಾವು ಹೋದ್ರೆ ಉತ್ತರ ಆಫ್ರಿಕಾದಲ್ಲಿ, ನಾರ್ತ್ ಆಫ್ರಿಕಾದಲ್ಲಿ ಅವತ್ತಿಗೆ ಆ ಒಂದು ಕಾಲದಲ್ಲೇ ಸಹ ಮಡಿಕೆಗಳಲ್ಲಿ ಜೇನು ಸಾಕ್ತಾ ಇದ್ರು ಅನ್ನತಕ್ಕಂತಹ ಉಲ್ಲೇಖ ಸಹ ನಮಗೆ ದೊರಕ್ತಿದೆ. ಅಂದ್ರೆ ಸುಮಾರು 9,000 ವರ್ಷಗಳ ಹಿಂದೆನೆ ನಮಗೆ ಆ ಒಂದು ಉಲ್ಲೇಖಗಳು ನಮ್ಮ ಪ್ರಪಂಚದಲ್ಲಿ ದೊರಕ್ತಾ ಇದೆ. ಹಾಗಾಗಿ ಇದು ಸುಮಾರು 10,000 ವರ್ಷಗಳ ಹಿಂದಿನಿಂದನೂ ನಮಗೆ ಮನುಷ್ಯನ ಜೇನಿಗೆ ಒಂದು ಅವಿನಾಭಾವ ಸಂಬಂಧವನ್ನು ನಮಗೆ ತೋರಿಸುತ್ತೆ. ಅಂತಂದ್ರೆ ಬಹಳಷ್ಟು ವರ್ಷಗಳಿಂದ ಜೇನು ನಮ್ಮ ಜೊತೆಗಿದೆ ಇದ್ದೇ ಇದೆ. ಹೌದು. ಹಾಗಾದ್ರೆ ಬದ್ರಿ ಪ್ರಸಾದ್ ಅವರೇ, ಈ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು ಅನ್ನೋದೇನಾದ್ರೂ ಸಿಗ್ತದೆ? ಹಂಗೆ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ. ಬಹುಶಃ ನಮ್ಮ ಆದಿ ಮಾನವರು ಅವತ್ತಿನ ದಿವಸ ಈ ಒಂದು ಭೌಗೋಳಿಕ ಸಂಪತ್ತು ಬಹಳ ಚೆನ್ನಾಗಿತ್ತು, ಅರಣ್ಯಗಳು ಚೆನ್ನಾಗಿತ್ತು, ಇಂತಹ ಒಂದು ಸಂದರ್ಭದಲ್ಲಿ ಕೇವಲ ಕಾಡಿನಲ್ಲಿ ದೊರಕತಕ್ಕಂತಹ ಸ್ವಾಭಾವಿಕವಾಗಿ ದೊರಕತಕ್ಕಂತಹ ಜೇನನ್ನ ಬಳಕೆ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡಿದ್ರು. ವೈಜ್ಞಾನಿಕವಾಗಿ ಅದರ ಸಾಕಾಣಿಕೆ ಆಗ್ತಾ ಇರಲಿಲ್ಲ. ಮೊದಲಿಗೆ ನಮಗೆ ಒಂದು ಉಲ್ಲೇಖ ಸಿಗ್ತಕ್ಕಂಥದ್ದು 1851 ಇಸವಿಯಲ್ಲಿ ಲಾಂಗ್ ಸ್ಟ್ರೋತ್ ಅಂತಕ್ಕಂತಹ ವಿಜ್ಞಾನಿ ಮೊದಲಿಗೆ ಒಂದು ಮೂವಬಲ್ ಫ್ರೇಮ್ ಅಂದ್ರೆ ಚಲಿಸ್ತಕ್ಕಂತಹ ಒಂದು ಫ್ರೇಮ್ನ ಒಂದು ಪೆಟ್ಟಿಗೆಯನ್ನ ತಯಾರು ಮಾಡಿದ್ರು, ಲಾಂಗ್ ಸ್ಟ್ರೋತ್ ಜೇನು ಪೆಟ್ಟಿಗೆ. ಅಲ್ಲಿಂದ ನಮಗೆ ಈ ಒಂದು ವೈಜ್ಞಾನಿಕ ಒಂದು ಸಾಕಾಣಿಕೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕೃಷಿಯ ಒಂದು ರೂಪ ಪಡ್ಕೊಂಡಿದ್ದು 1911 ಇಸವಿಯಲ್ಲಿ. ಅಲ್ಲಿಯವರೆಗೆ ಇದು ವೈಜ್ಞಾನಿಕ ಕೃಷಿ ಅಂತಾನೆ ಇರಲಿಲ್ಲ. ಎಲ್ಲಿ ಸಿಗ್ತಾ ಇತ್ತು ಅದನ್ನ ಬಹುಶಃ ಇದು ಬೇರೆ ಎಲ್ಲ ದೇಶಗಳಿಗೆ ಹೋಲಿಸಿದ್ರೆ, ಪ್ರಪಂಚದಲ್ಲಿ ಇರತಕ್ಕಂತಹ ಯುರೋಪ್, ಅಮೆರಿಕ, ನ್ಯೂಜಿಲೆಂಡ್ ಈ ಎಲ್ಲ ದೇಶಗಳಿಗೆ ಹೋಲಿಸಿದ್ರೆ ಭಾರತ ಇತ್ತೀಚೆಗೆ ವೈಜ್ಞಾನಿಕ ಕೃಷಿಗೆ ಹೊಂದಿಕೊಂಡಿದ್ದೇವೆ, ಅಥವಾ ಬಹಳ ತಡವಾಗಿ ನಾವು ಇತ್ತೀಚೆಗೆಷ್ಟೇ ಈ ಒಂದು ವೈಜ್ಞಾನಿಕ ಕೃಷಿಯನ್ನ ಪ್ರಾರಂಭ ಮಾಡಿದೀವಿ ಅಂದ್ರೆ ತಪ್ಪಿಲ್ಲ. ಹೌದಲ್ರ? ಸರ್, ಯಾವಾಗ ಜೇನನ್ನ ನಾವು ಸಾಕಣೆ ಮಾಡ್ತಾ ಇದೀವಿ ನಮ್ಮ ದೇಶದಲ್ಲಾಯ್ತು ಅಥವಾ ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ, ಪ್ರಭೇದಗಳು ಎಷ್ಟದಾವ ಅಂತ ಹೇಳ್ಬೋದು? ಸರ್, ಪ್ರಭೇದಗಳು ಜೇನಿನಲ್ಲಿ ಸುಮಾರು 1,500 ಅಧಿಕವಾದಂತ ಜೇನಿನ ಪ್ರಭೇದಗಳಿದಾವೆ. ಅಂದ್ರೆ ಕರೆಕ್ಟ್ ಇಷ್ಟೇ ಅಂತ ಹೇಳಿಕೊಳ್ಳೋದಿಲ್ಲ, ಯಾವುದೇ ಕೀಟವನ್ನು ನಾವು ಹೇಳಲಿಕ್ಕಾಗಲ್ಲ. ಇವತ್ತಿಗೆ ಪ್ರಪಂಚದಲ್ಲಿ 5-6 ಮಿಲಿಯನ್ ಕೀಟಗಳಿದಾವೆ, ಅದರಲ್ಲಿ ನಮಗೆ ಆ ಒಂದು ಕೀಟಗಳನ್ನ ಗುರುತಿಸಲಿಕ್ಕಾಗಿರೋ 100,000 ಮಾತ್ರ. ಮಿಲಿಯನ್ ಗಟ್ಟಲೆ ಕೀಟಗಳಲ್ಲಿ ಪ್ರತಿ ವರ್ಷ ಹೆಚ್ಚು ಕಡಿಮೆ 1,00,000 ಹೊಸ ಕೀಟಗಳು ಕಾಣಿಸ್ತಾನೆ ಇದ್ದಾವೆ. ಹಾಗಾಗಿ ಇಷ್ಟೇ ಅಂತ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ಒಂದು ಅಂದಾಜಿನ ಪ್ರಕಾರ ಸುಮಾರು 1,500 ಪ್ರಭೇದಗಳ ಒಂದು ಜೇನುಗಳು ಲಭ್ಯ ಇದ್ದಾವೆ. ಅದರಲ್ಲಿ ಆರ್ಥಿಕವಾಗಿ ನಮಗೆ ಜೇನುತುಪ್ಪವನ್ನು ಕೊಡತಕ್ಕಂತಹ ಪ್ರಭೇದಗಳು ನಮ್ಮ ದೇಶದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಸುಮಾರು 9 ಪ್ರಭೇದಗಳ ಒಂದು ಜೇನನ್ನು ನಾವು ನೋಡ್ತೇವೆ. ಸಾಕಾಣಿಕೆಯಲ್ಲಿ ಅದರಲ್ಲಿ ಪ್ರಮುಖವಾಗಿ ನಮಗೆ ಜೇನುತುಪ್ಪವನ್ನು ನೀಡ್ತಾ ಇರತಕ್ಕಂಥದ್ದು 5 ಪ್ರಭೇದಗಳು. ಅಂತ ಯಾವಂತ ಹೇಳ್ಬೋದು ಸರ್? ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಕಾಣತಕ್ಕಂಥದ್ದು ಹೆಜ್ಜೇನು, ಅದನ್ನ ಹೆಜ್ಜೇನು ಅಂತ ಕರೀತಾರೆ, ಮರಜೇನು ಅಂತ ಕರೀತಾರೆ, ಕಲ್ಲು ಜೇನು ಅಂತ ಕರೀತಾರೆ. ಈ ಬಿಲ್ಡಿಂಗ್ ಹತ್ಕೊಂಡಿರ್ತದೆ ಹೆಜ್ಜೇನು ಅದು. ಎರಡನೇದಾಗಿ ನಮಗೆ ಪೊದೆಗಳಲ್ಲಿ ಸಿಗ್ತಕ್ಕಂಥದ್ದು ಕೋಲು ಜೇನು ಅಂತ ಹೇಳ್ತಾರೆ, ಅಥವಾ ಚಿಟ್ಟು ಜೇನು ಅಂತ ಕರೀತಾರೆ. ಇದು ಪೊದೆಗಳಲ್ಲಿ ಸಿಗ್ತಕ್ಕಂಥದ್ದು. ಮೂರನೇದಾಗಿ ನಮ್ಮಲ್ಲಿ ಹುತ್ತಗಳಲ್ಲಿ ಲಭ್ಯ ಇರತಕ್ಕಂಥ ಹುತ್ತಗಳೊಳಗೆ ಮರದ ದಿಮ್ಮಿಗಳಲ್ಲಿ ಅಲ್ಲಿ ಸಿಗತಕ್ಕಂಥದ್ದು ತುಡುವೆ ಜೇನು. ಇದನ್ನ ನಾವು ಭಾರತೀಯ ಜೇನು ಅಂತ ಕರಿತೀವಿ, ಅಥವಾ 7 ತಟ್ಟಿನ ಜೇನು ಅಂತ ಕರಿತೀವಿ, ಅಥವಾ ಹುತ್ತದ ಜೇನು ಅಂತ ಕರಿತೀವಿ. ಇದು ಮೂರನೇ ಪ್ರಭೇದ. ಇದು ನಮ್ಮ ಹವಾಗುಣಕ್ಕೆ ಸಾಕಷ್ಟು ಹೊಂದಿಕೊಂಡಿದೆ, ಮತ್ತೆ ನಮಗೆ ಜೇನು ಪೆಟ್ಟಿಗೆಯಲ್ಲಿಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಜೇನಿನ ಪ್ರಭೇದ. ಇನ್ನೊಂದು ಜೇನು ನಮ್ಮ ಈ ಒಂದು ಹೆಜ್ಜೆನಿಗೆ ಸಮನಾಗಿ ಒಂದು ಜೇನುತುಪ್ಪವನ್ನು ಕೊಡ್ತಕ್ಕಂಥದ್ದು ಬೇರೆ ದೇಶದಿಂದ ನಾವು ಆಮದು ಮಾಡಿಕೊಂಡು ನಮ್ಮ ದೇಶದಲ್ಲಿ ನಮ್ಮ ದೇಶದ್ದೇ ಅನ್ನೋಂಗೆ ತನ್ನ ಚಾಪನ್ನು ಮೂಡಿಸಿರ್ತಕ್ಕಂಥದ್ದು ಯುರೋಪಿಯನ್ ಅಥವಾ ಇಟಾಲಿಯನ್ ಜೇನು. ಇದು ಸಹ ಸಾಕಷ್ಟು ಹೆಚ್ಚಿನ ಒಂದು ಪರಾಗಸ್ಪರ್ಶದ ಒಂದು ಪ್ರಯೋಜನ ಕೊಡ್ತದೆ, ಮತ್ತೆ ಈ ಒಂದು ಜೇನುತುಪ್ಪವನ್ನು ಅಧಿಕ ಪ್ರಮಾಣದಲ್ಲಿ ನೀಡತಕ್ಕಂತಹ ಜೇನು. ಇನ್ನೊಂದು ಬಹಳ ಪ್ರಮುಖವಾದದ್ದು, ಅದರಲ್ಲೂ ವೈದ್ಯಕೀಯದಲ್ಲಿ ಅಂದ್ರೆ ಈ ಒಂದು ಔಷಧೀಯ ಗುಣಗಳನ್ನು ನಾವು ಗಮನಿಸಿದಾಗ ಸಾಕಷ್ಟು ಪ್ರಚಲಿತದಲ್ಲಿರತಕ್ಕಂಥದ್ದು ನಸರು ಜೇನು ಅಥವಾ ರಾಳ ಜೇನು ಅಥವಾ ಮಿಶ್ರಿ ಜೇನು ಅಂತ ಕರಿತೀವಿ. ನಸರು ಜೇನು ಇದು ಗಾತ್ರದಲ್ಲಿ ಅತ್ಯಂತ ಸಣ್ಣದಾಗಿರುತ್ತೆ ಮತ್ತೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಕೊಡ್ತದೆ. 4 ಪ್ರಭೇದಗಳಿಗಿಂತ ಬಹಳ ಕಡಿಮೆ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಕೊಡುತ್ತದೆ, ಆದರೆ ಅತ್ಯಂತ ಹೆಚ್ಚು ಉತ್ಕೃಷ್ಟವಾದ ವೈದ್ಯಕೀಯ ಗುಣಮಟ್ಟ ಹೆಚ್ಚಿರತಕ್ಕಂತಹ ಜೇನುತುಪ್ಪವನ್ನು ನೀಡತಕ್ಕಂತಹ ಜೀವಿ ಇದು. ಅಂದ್ರೆ ನಸಲು ಜೇನುತುಪ್ಪಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಸಾಕಷ್ಟು ಬೆಲೆ ಇದೆ. ಓ, ಎರಡೂ ಇದೆ. ಹೌದಲ್ಲ ಸರ್. ಸರ್, ಈಗ ಬಿಲ್ಡಿಂಗ್ ಗಳಿಗೆ ಏನು ಜೇನು ಅಂಟ್ಕೊಂಡಿರ್ತವೆ, ಹೆಜ್ಜೇನೇನು ಅಂತೀವಿ, ಅದಕ್ಕೂ ನಸರು ಜೇನಿನ ಇದಕ್ಕೂ ಅದು ಗುಣಮಟ್ಟದಲ್ಲಿ ಸಾಕಷ್ಟು ವ್ಯತ್ಯಾಸ ಬರುತ್ತೆ. ಯಾಕೆಂದ್ರೆ ಹೆಜ್ಜೇನುಗಳು ತಮ್ಮ ಆಹಾರವನ್ನು ಸಂಗ್ರಹಿಸತಕ್ಕಂಥದ್ದು ದೊಡ್ಡ ಗಾತ್ರದ ಹೂಗಳಿಂದ ಮಾತ್ರ. ಅಂದ್ರೆ ಯಾವುದು ದೊಡ್ಡದಾಗಿರುತ್ತೆ ಅದಕ್ಕೆ ಇಂಥದೇ ಹೂವು ಅಂತಿಲ್ಲ, ತನ್ನ ಆಹಾರಕ್ಕೆ ಯಾವುದೇ ಹೂವಿನ ಪರಾಗ ಮತ್ತೆ ಮಕರಂದವನ್ನ ಅವು ಸೇವನೆ ಮಾಡ್ತಾ ಇರುತ್ತದೆ. ಸ್ಪೆಸಿಫಿಕ್ ಇರೋದಿಲ್ಲ, ಇದೇ ಹೂವು ನನಗೆ ಬೇಕು ಇಲ್ಲ. ಆದ್ರೆ ಈ ನಸರು ಜೇನುಗಳದು ಆತರ ಅಲ್ಲ, ಅವು ಗಾತ್ರದಲ್ಲಿ ಬಹಳ ಸಣ್ಣ ಗಿಡಗಳು, ಅದನ್ನ ನಾವು ಗಿಡ ಮೂಲಿಕೆಗಳಂತ ಏನ್ ಕರಿತೀವಿ. ಅದರಲ್ಲೂ ವಿಶೇಷವಾಗಿ ಆಯುರ್ವೇದದಲ್ಲಿ ಬಳಕೆಯಾಗತಕ್ಕಂತಹ ನೆಲಕ್ಕೆ ಹಬ್ಬಿರತಕ್ಕಂತಹ ಗಿಡ ಮೂಲಿಕೆ ಅಂದ್ರೆ ಆ ಹೂವಿನ ಗಾತ್ರ ಬಹಳ ಸಣ್ಣದಿದ್ರೂ ಸಹ ಬಹಳ ಯಶಸ್ವಿಯಾಗಿ ಅದರಿಂದ ಪರಾಗ ಮುಂದೆ ಮಕರಂದವನ್ನ ಸಂಗ್ರಹಿಸತಕ್ಕಂತ ಶಕ್ತಿ ಇದೆ ಅದಕ್ಕೆ. ಹಾಗಾಗಿ ಅದರಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇರುತ್ತೆ ಹೆಜ್ಜೇನಿಗೆ ಹೋಲಿಸಿದ್ರೆ. ಆದ್ರೆ ಹೆಜ್ಜೇನಿನ ಒಂದು ತುಪ್ಪದಲ್ಲಿ ಹೆಚ್ಚಿನ ಒಂದು ಮದ ಬರ್ತದೆ ಅಂತ ಒಂದು ಪ್ರತೀತಿ ಇದೆ. ಆದ್ರೆ ಇದರಲ್ಲಿ ಔಷಧೀಯ ಗುಣಗಳು ಸಾಕಷ್ಟು ಇರ್ತದೆ. ಅಂತಂದ್ರೆ ರುಚಿ ದೃಷ್ಟಿಯಿಂದನೂ ಸಹ ನಮ್ಮ ನಸರು ಜೇನಿನ ತುಪ್ಪ ಬಹಳ ಉತ್ಕೃಷ್ಟವಾದಂತಹ ಒಂದು ರುಚಿಯನ್ನ ಹೊಂದಿರುತ್ತೆ. ಸರಿಗೆ ಶುದ್ಧವಾದ ಜೇನಿಗೆ ಎಕ್ಸ್ಪೈರಿ ಡೇಟ್ ಅಂತ ಏನಾದ್ರೂ ಅದನ್ನು ಹೆಂಗೆ? ಇವತ್ತಿಗೆ ನಮ್ಮ ಒಂದು ಲಭ್ಯ ಇರತಕ್ಕಂತಹ ಮಾಹಿತಿ ಪ್ರಕಾರ ನಾನು ಈಗಾಗಲೇ ಹೇಳಿದೆ, ಈಜಿಪ್ಟ್ನಲ್ಲಿರತಕ್ಕಂತಹ ಫೆರೋ ದೊರೆಗಳ ಒಂದು ಸಮಾಧಿಗಳಲ್ಲಿ ಲಭ್ಯ ಇರತಕ್ಕಂತಹ ಜೇನಿನ ಕುಂಭಗಳು ಅಥವಾ ಮಡಿಕೆಗಳಲ್ಲಿ ಏನು ಜೇನುತುಪ್ಪವನ್ನು ಇಟ್ಟಿದ್ದಾರೆ. ಮುಂದೊಂದು ದಿವಸ ಅಂತ ಆ ರಾಜನಿಗೆ ಜೀವ ಬಂದು ಅವನಿಗೆ ಬೇಕಾದಂತಹ ಎಲ್ಲಾ ಪದಾರ್ಥಗಳನ್ನ ಅಲ್ಲಿ ಇಡತಕ್ಕಂತ ಒಂದು ಪದ್ಧತಿ ಇತ್ತು. ಆ ಒಂದು ಕುಡಿಕೆಗಳಲ್ಲಿ ತೆಗೆದಂತಹ ಜೇನುತುಪ್ಪ ಇವತ್ತಿಗೂ ಸಹ ತನ್ನ ಬಣ್ಣ ಅಥವಾ ರುಚಿಯನ್ನ ಇವತ್ತಿಗೂ ಕಳ್ಕೊಂಡಿಲ್ಲ. ಕಾಪಾಡಿಕೊಂಡೇ ಬಂದು ಅಂದ್ರೆ ಸುಮಾರು 5,000 ವರ್ಷದ ಹಿಂದಿನ ತುಪ್ಪ ಇವತ್ತಿಗೂ ಸಹ ಸೇವನೆಗೆ ಅರ್ಹವಾದಂತಹ ರೂಪದಲ್ಲೇ ಇದೆ. ಅಂದ್ರೆ ಟೆಸ್ಟ್ ಮಾಡಿದ್ದಾರೆ ಹಾಗಾಗಿ ಅದನ್ನು ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಈ ಒಂದು ಮಾರುಕಟ್ಟೆಯಲ್ಲಿ ಏನ್ ಸಿಗ್ತಾ ಇದೆ ಅದಕ್ಕೆಲ್ಲ ನಾವು ಬೆಸ್ಟ್ ಬಿಫೋರ್ 6 months, 3 months ಅಂತ ಹಾಕೊಳ್ತೀವಿ. ಅಂದ್ರೆ 3 ತಿಂಗಳಿಗೆ ಮುಂಚೆ ಬಳಕೆ ಮಾಡಿ ಅಂತೇಳಿ. ಆದ್ರೆ ನೈಸರ್ಗಿಕವಾಗಿ ಸಂಪೂರ್ಣವಾಗಿ ಮಾಗಿರ್ತಕ್ಕಂತಹ ಜೇನುತುಪ್ಪಕ್ಕೆ ಯಾವುದೇ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದಿಲ್ಲ. ಸರಿಗೆ ವೈಜ್ಞಾನಿಕವಾಗಿ ಏನು ಜೇನನ್ನ ಉತ್ಪಾದನೆ ಮಾಡ್ತಾರೆ ಅದಕ್ಕೂ ಮತ್ತೆ ನೈಸರ್ಗಿಕವಾಗಿ ಏನು ಜೇನು ಸಿಗ್ತದೆ ಅದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳಬಹುದು ಸರ್? ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕಾದಾಗ ಪ್ರಭೇದಗಳಲ್ಲಿ ನೈಸರ್ಗಿಕವಾಗಿ ಸಿಗೋದು ಅಥವಾ ನಾವು ಕೃತಕವಾಗಿ ಸಾಕಾಣಿಕೆ ಮಾಡೋದಕ್ಕೆ ಏನು ವ್ಯತ್ಯಾಸ ಇರುವುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಿಗತಕ್ಕಂತಹ ತುಡುವೆ ಜೇನು ಏನು ನೈಸರ್ಗಿಕವಾಗಿ ಸಿಗುತ್ತೆ ಅದನ್ನು ನಾವು ಕೃತಕವಾಗಿ ಪೆಟ್ಟಿಗೆಗಳಲ್ಲಿ ಇಟ್ಟು ಸಾಕಾಣಿಕೆ ಮಾಡ್ತೀವಿ. ಆಹಾರ ದೃಷ್ಟಿಯಿಂದ ಇದು ಸೇವನೆ ಮಾಡತಕ್ಕಂತಹ ಆಹಾರ ಎರಡೂ ಒಂದೇ. ಆದ್ರೆ ಏನು ವ್ಯತ್ಯಾಸವನ್ನು ನಾವು ಏನಂತ ಹೇಳಬಹುದು ಅಂತ ಹೇಳಿದ್ರೆ ಈ ಒಂದು ನೈಸರ್ಗಿಕವಾಗಿ ಸಿಗತಕ್ಕಂತಹ ಜೇನುತುಪ್ಪದಲ್ಲಿ ಅವು ಆಹಾರವನ್ನು ಹುಡುಕಂತ ಹೋಗ್ತಾ ಇರ್ತವ, ಎಷ್ಟು ದೂರ ಆದ್ರೂ ಕ್ರಮಿಸಿ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಂಡು ನಮಗೆ ಜೇನುತುಪ್ಪವನ್ನು ಕೊಡಬೇಕಾಗುತ್ತೆ. ಆದ್ರೆ ನಾವು ಕೃತಕವಾಗಿ ಈ ಒಂದು ಸಾಕಾಣಿಕೆ ಮಾಡಿದಾಗ ನಮಗೊಂದು ನಿರ್ದಿಷ್ಟ ಗುರಿ ಇರುತ್ತದೆ, ಅದರಿಂದ ನಾವು ಹೆಚ್ಚಿನ ಒಂದು ತುಪ್ಪವನ್ನು ನಾವು ಬೇಕು ಅಂತ ಅನ್ಕೊಂಡಾಗ ಅಂತಹ ಪ್ರದೇಶಗಳಲ್ಲಿ ಎಲ್ಲಿ ಅದಕ್ಕೆ ಪರಾಗ ಮತ್ತೆ ಮಕರಂದ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅಲ್ಲೇ ಇಟ್ಟು ಆ ಒಂದು ಜೇನುತುಪ್ಪವನ್ನು ನಾವು ತೆಗಿಲಿಕ್ಕೆ ನಾವು ಒಂದು ಅನುಕೂಲತೆ ಇದೆ. ಮತ್ತೆ ಯಾವಾಗ ಅದಕ್ಕೆ ಆಹಾರ ಸಿಗೋದಿಲ್ಲ ಅವಾಗ ಕೃತಕವಾಗಿ ನಾವು ಸ್ವಲ್ಪ ಅದಕ್ಕೆ ಸಕ್ಕರೆಯ ದ್ರಾವಣವನ್ನು ಕೊಟ್ಟು ಅವುಗಳನ್ನು ರಕ್ಷಣೆ ಮಾಡಲಿಕ್ಕೂ ಸಾಧ್ಯ ಇದೆ. ಸರಿಗ ನಾವು ಕೃತಕವಾಗಿ ವೈಜ್ಞಾನಿಕವಾಗಿ ಜೇನನ್ನು ಸಾಕಣೆ ಮಾಡ್ತೀವಿ. ಈಗ ಉದಾಹರಣೆಗೆ ರೈತನ ಹೊಲದಲ್ಲಿ ಸಾಕಷ್ಟು ಬೇವಿನ ಗಿಡಗಳಿದಾವೆ, ಆ ಬೇವಿನ ಗಿಡಗಳ ಮಧ್ಯದಲ್ಲಿ ಒಂದು ಜೇನು ಪೆಟ್ಟಿಗೆ ಇಟ್ಟರೆ ಆ ಒಂದು ಜೇನು ಕೈ ಅಂಶವನ್ನು ಏನಾದ್ರು ಹೊಂದಿರುತ್ತದೆ ಹೆಂಗೆ? ಸರ್, ಪ್ರತಿಯೊಂದು ಜೇನುತುಪ್ಪಕ್ಕೂ ಅನುಭವಿಗಳಿದ್ರೆ ಮಾತ್ರ ಪ್ರತಿಯೊಂದು ಜೇನುತುಪ್ಪವನ್ನು ನಾವು ವಿಂಗಡಣೆ ಮಾಡಬಹುದು. ಆಯಾಯ ಕಾಲಕ್ಕೆ ಆಯಾ ಋತುಮಾನಕ್ಕೆ ತಕ್ಕಂತೆ ಯಾವ ಹೂವು ಹೆಚ್ಚಾಗಿ ಪರಾಗ ಮತ್ತೆ ಮಕರಂದವನ್ನು ಕೊಡ್ತಾ ಇರ್ತದೆ ಅಂತದೇ ಗಿಡಗಳಿಂದ ಅವು ತಂದು ಆ ಒಂದು ಪರಾಗ ಮಕರಂದವನ್ನ ಜೇನುತುಪ್ಪವಾಗಿ ಇಟ್ಟಿರ್ತವೆ. ಅವಾಗಂದು ರುಚಿ ಬೇವಿಂದು ಅಂತ ಹೇಳಿದ್ರೆ ಸ್ವಲ್ಪ ಒಗರು ಇರ್ತದೆ. ಅದೇ ರೀತಿ ನೇರಳೆ ಅತ್ಯಂತ ಸಿಹಿಯಾದಂತ ಒಂದು ಗುಣವನ್ನು ಹೊಂದಿರುತ್ತೆ. ಅದರಲ್ಲಿ ಅಂಟುವಾಳಕ್ಕಾಯಿ, ಅಂಟುವಾಳ ಅಥವಾ ಸೀಗೆ ಪುಡಿ ಅಂತ ನಾವೇನ್ ಹೇಳ್ತೀವಿ, ಅದರ ಹೂವಿಂದ ಬರತಕ್ಕಂಥದ್ದು ಬಹಳ ಉತ್ತಮವಾದಂತಹ ಒಂದು ರುಚಿಯನ್ನ ಹೊಂದಿರ್ತದೆ. ಹೀಗೆ ನಾವು ವಿಶ್ಲೇಷಣೆ ಅಂದ್ರೆ ಇದು ಇಂಥದ್ರಿಂದನೇ ತೆಗೆದಿರತಕ್ಕಂತಹ ಜೇನು ಅಂತ ಕಂಡುಹಿಡಲಿಕ್ಕೆ ಬಹಳ ಅನುಭವ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅಂದ್ರೆ ವೈಜ್ಞಾನಿಕವಾಗಿ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಮಗೆ ಏನು ಅಂಗಡಿಗಳಲ್ಲಿ ಲಭ್ಯ ಇದೆ ಅದನ್ನೇ ನಾವು ಶುದ್ಧ ಜೇನುತುಪ್ಪ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ. ಹೌದಲ್ಲ ಸರ್. ಈಗ ಸರ್, ಜಗತ್ತಿನಲ್ಲಿ ಈ ಜೇನನ್ನ ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿರುವಂತಹ ಯಾವ ಅಂತ ಹೆಸರಿಸಬಹುದು ಸರ್? ಸರ್, ಈಗ ಪ್ರಮುಖವಾಗಿ ಚೀನಾ, ಯುರೋಪ್, ಅಮೆರಿಕ, ನ್ಯೂಜಿಲೆಂಡ್ ಅಂದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮಗಿಂತ ಬಹಳ ಮುಂದೆ ಇದೆ. ಆ ಒಂದು ಪಟ್ಟಿಯಲ್ಲಿ ನಾವು ಗಮನಿಸಿದಾಗ ನಮ್ಮ ಭಾರತ ದೇಶ 8ನೇ ಸ್ಥಾನದಲ್ಲಿ ಬರ್ತದೆ. ಉತ್ಪಾದನೆ ಮಾಡತಕ್ಕಂತಹ ದೇಶಗಳಲ್ಲಿ 8ನೇ ಸ್ಥಾನದಲ್ಲಿ. ಯಾಕಂದ್ರೆ ಇಷ್ಟೆಲ್ಲ ಭೌಗೋಳಿಕ ಸಂಪತ್ತು ಇದ್ರೂ ಸಹ ನಾನು ಆಗ್ಲೇ ಹೇಳದಂಗೆ ವೈಜ್ಞಾನಿಕ ಜೇನು ಕೃಷಿ ನಮ್ಮಲ್ಲಿ ಇನ್ನೂ ಸಾಕಷ್ಟು ಪ್ರಚಲಿತ ಆಗಿಲ್ಲ, ಇನ್ನೂ ಸಾಕಷ್ಟು ಅವಕಾಶಗಳಿದೆ. ಹಾಗಾಗಿ ನಾವು 8ನೇ ಸ್ಥಾನದಲ್ಲಿದ್ದೇವೆ. ಅಂದ್ರೆ ಇನ್ನೂ ಸಾಕಷ್ಟು ಅವಕಾಶ ಇದೆ ಮೇಲೆ ಹೋಗ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಯಾಕಂದ್ರೆ ನಮ್ಮಲ್ಲಿ ಹವಾಮಾನ ಬಹಳ ಚೆನ್ನಾಗಿದೆ, ಸೂಕ್ತವಾದಂತಹ ಹವಾಮಾನ. ಅಂದ್ರೆ ವರ್ಷ ಇಡೀ ನಮ್ಮಲ್ಲಿ ಒಂದಲ್ಲ ಒಂದು ಬೆಳೆ ಇದ್ದೇ ಇರುತ್ತೆ, ಅವುಗಳಿಗೆ ಆಹಾರ ಸಿಕ್ಕೇ ಸಿಗುತ್ತೆ. ಬಹಳ ಸಮತೋಲನದಲ್ಲಿ ಇರತಕ್ಕಂತ ಒಂದು ಹವಾಮಾನ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಈಗ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ವರ್ಷದಲ್ಲಿ 8 ತಿಂಗಳು ಅವರು ಚಳಿಯನ್ನೇ ಅನುಭವಿಸ್ತಾ ಇರ್ತಾರೆ. ಪ್ರತಿಕೂಲ ಹವಾಮಾನ ಇರ್ತದೆ, ಬಹಳ ಇರ್ತದೆ. ನಮ್ಮಲ್ಲಿ ಹಂಗಿಲ್ಲ, ವರ್ಷದಲ್ಲಿ 1-2 ತಿಂಗಳ ಬೇಸಿಗೆಯನ್ನು ಬಿಟ್ಟರೆ ಕೆಲವು ಭಾಗಗಳಲ್ಲಿ ವರ್ಷ ಪೂರ್ತಿ ಅವಕ್ಕೆ ಅನುಕೂಲವಾದಂತಹ ವಾತಾವರಣ ಇರ್ತದೆ. ಬೆಳಿಲಿಕ್ಕೆ, ಈ ಒಂದು ಕೃಷಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಇನ್ನು ಮುಂದಾದ್ರೂ ರೈತರು ಅದನ್ನ ಉಪಯೋಗ ಮಾಡ್ಕೋಬೇಕಷ್ಟೇ. ಸರ್, ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ಜೇನು ಸಾಕಾಣಿಕೆ ಮಾಡೋದ್ರಿಂದ ರೈತರಿಗೆ ಇನ್ನು ಯಾವ ರೀತಿ ಹೆಲ್ಪ್ ಆಗ್ಲಿಕ್ಕೆ ಸಾಧ್ಯ ಇದೆ? ಸರ್, ಮೊದಲನೇದಾಗಿ ನಮಗೆ 2 ರೀತಿಯಾದಂತಹ ಒಂದು ಪ್ರಯೋಜನ. ಒಂದು, ಪ್ರತ್ಯಕ್ಷವಾಗಿ ನಾವು ನೋಡ್ಲಿಕ್ಕೆ ಸಿಗತಕ್ಕಂತಹ ಒಂದು ಪ್ರಯೋಜನಗಳು ಕೆಲವು ಸಿಗ್ತವೆ. ನಮಗೆ ಕಣ್ಣು ಕಾಣಲಾರದಂತಹ, ಬೆಲೆ ಕಟ್ಟಲಾರದಂತಹ ಒಂದು ಪ್ರಯೋಜನ ಸಹ ಜೇನು ಸಾಕಾಣಿಕೆಯಲ್ಲಿ ಇದೆ. ಈ ಒಂದು ಬೆಲೆ ಕಟ್ಟಲಾರದಂತಹ ಪ್ರಯೋಜನ ಏನಂತ ಹೇಳಿದ್ರೆ, ಅವುಗಳು ನೀಡ್ತಾ ಇರತಕ್ಕಂತಹ ಪರಾಗಸ್ಪರ್ಶ ಕ್ರಿಯೆ, ಅವಕ್ಕೆ ನಾವು ಇಷ್ಟೇ ಅಂತ ಹೇಳಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಹಲವಾರು ಬೆಳೆಗಳ ಒಂದು ಬೀಜೋತ್ಪಾದನಾ ತಾಕಗಳನ್ನು ರೈತರು ಮಾಡ್ತಾರೆ. ಅದರಲ್ಲಿ ಹತ್ತಿ ಇರಬಹುದು, ಟೊಮ್ಯಾಟೊ ಬೀಜೋತ್ಪಾದನೆ ಇರಬಹುದು, ಮೆಣಸಿನಕಾಯಿ ಇರಬಹುದು. ಈ ಬೀಜೋತ್ಪಾದನೆ ತಾಕಗಳನ್ನ ಮಾಡತಕ್ಕಂತ ರೈತರನ್ನ ನಾವು ಕೇಳಿದಾಗ, ಸುಮಾರು 10 ಗುಂಟೆ ಪ್ರದೇಶದಲ್ಲಿ ಈ ಒಂದು ಕೃತಕ ಪರಾಗಸ್ಪರ್ಶವನ್ನು ಮಾಡಬೇಕಂತ ಹೇಳಿದ್ರೆ ಸುಮಾರು 50-60 ಸಾವಿರ ಈ ಭಾಗದಲ್ಲಿ ಖರ್ಚು ಬರ್ತದೆ. ಅಂದ್ರೆ ಬರೇ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು, ಕೈಯಿಂದ ಮಾಡಬೇಕಲ್ಲ. ಆ ಕೆಲಸಕ್ಕೆ ಸುಮಾರು 25 ದಿವಸಗಳ ಕಾಲ, 25 ಜನ ಆಳುಗಳ ಅಥವಾ ಕಾರ್ಮಿಕರ ಒಂದು ಅವಶ್ಯಕತೆ ಇದೆ. ಇದನ್ನ ನಾವು ಕೂಲಿಯಾಗಿ ಪರಿವರ್ತನೆ ಮಾಡಿದ್ರೆ ಸುಮಾರು 50-60 ಸಾವಿರ ವೆಚ್ಚ ಬರ್ತದೆ, ಬರೀ 10 ಗುಂಟೆ ವ್ಯಾಪ್ತಿಗೆ. ಇನ್ನು ನಾವು ಈ ಭೂಮಂಡಲ ಇರತಕ್ಕಂತ ಎಲ್ಲ ಗಿಡ ಮರ ಬಳ್ಳಿ ಕಳೆ ಕಸ ಎಲ್ಲವನ್ನ ನಾವು ಹೋಲಿಸಿ ಅದಕ್ಕೆ ಕೃತಕ ಪರಾಗಸ್ಪರ್ಶ ಮಾಡಬೇಕಂದ್ರೆ ನಿತ್ಯ ನಿರಂತರವಾಗಿ ನಡೀತಾ ಇರತಕ್ಕಂತ ಈ ಕ್ರಿಯೆಗೆ, ಜೇನುಗಳು ಕೊಡ್ತಾ ಇರತಕ್ಕಂತ ಈ ಒಂದು ಸೇವೆಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೇದಾಗಿ. ಎರಡನೇದಾಗಿ, ನಾವು ಸಾಧಾರಣವಾಗಿ ಜೇನು ಕೃಷಿ ಅಂದ ತಕ್ಷಣ ನಮಗೆ ಮೊದಲು ಕಣ್ಣಿಗೆ ಬೀಳತಕ್ಕಂಥದ್ದು ಜೇನುತುಪ್ಪ. ಹೌದು, ಅದು ಬಹಳಷ್ಟು ಜನಕ್ಕೆ ನಮ್ಮ ತಲೆಯಲ್ಲಿರೋದು ಅದೇನೆ. ಆದ್ರೆ ಜೇನುತುಪ್ಪಕ್ಕಿಂತನೂ ಹೆಚ್ಚು ಬೆಲೆ ಬಾಳತಕ್ಕಂತ ಹಲವಾರು ಉಪ ಉತ್ಪನ್ನಗಳನ್ನ ಜೇನು ಕೃಷಿ ಕೊಡ್ತದೆ. ಅದರಲ್ಲಿ ಪ್ರಮುಖವಾಗಿ ಜೇನು ಮೇಣ, ಜೇನಿನ ಪರಾಗ, ಜೇನು ವಿಷ, ಜೇನಿನ ರಾಜಶಾಹಿ ರಸ, ಜೇನಿನ ಅಂಟು, ಮತ್ತೆ ನಮಗೆ ತಿಳಿಲಾರದಂಗೆ ಕೊಡ್ತಾ ಇರತಕ್ಕಂಥದ್ದು ಆ ಒಂದು ಎಪಿಥೆರಪಿ ಅಂತ ಹೇಳ್ತೀವಿ, ಅಥವಾ ಜೇನಿನ ಒಂದು ವೈದ್ಯಕೀಯ ಗುಣ, ಆರ್ಥರೈಟಿಸ್ ಅಥವಾ ಕೀಲ್ ನೋವು ಅಂತ ಏನು ಬರುತ್ತದೆ ಅದಕ್ಕೆ ಒಂದು ಶಾಶ್ವತ ಪರಿಹಾರ ಜೇನಿನ ಒಂದು ಚುಚ್ಚುವಿಕೆಯಿಂದ ದೊರೆತಕ್ಕಂತ ಶಮನ. ಅದಕ್ಕೆ ನಾವು ಇವತ್ತಿಗೂ ಸಹ ನಮ್ಮ ಆಲೋಪತಿಯಲ್ಲಿ ಅಥವಾ ನಮ್ಮ ಈ ನೂತನ ವೈದ್ಯಕೀಯ ಶಾಸ್ತ್ರದಲ್ಲಿ ಯಾವುದೇ ಒಂದು ಚಿಕಿತ್ಸೆ ಇಲ್ಲ. ಆದ್ರೆ ಜೇನಿನ ಒಂದು ಮುಳ್ಳಿನಿಂದ ನಿರಂತರವಾಗಿ ನಿಮಗೆ ಒಂದು ಸ್ಟಿಂಗ್ ಅನ್ನು ತಗೊಳ್ತಾ ಇದ್ರೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಸೊ ಈ ತರದಲ್ಲಿ ಹಲವಾರು ನಮಗೆ ಪ್ರಯೋಜನಗಳು ದೊರೆಯುತ್ತದೆ. ಅಂತಂದ್ರೆ ಸಾಕಷ್ಟು ಒಂದು ಉಪಯೋಗ ಇರುವಂತದ್ದು ಒಂದು ಜೇನು ನಮ್ಮ ಸುತ್ತಮುತ್ತಲು ಇರುವಂತದ್ದು, ಅದನ್ನ ನಾವು ಸಂರಕ್ಷಣೆ ಮಾಡಬೇಕು, ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಬೇಕು. ಇದು ಬಹಳ ಮುಖ್ಯವಾಗಿರುವಂತದ್ದು. ರೈತ ಬಾಂಧವರೇ, ಇವತ್ತಿನ ಮೊದಲ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬದ್ರಿ ಪ್ರಸಾದ್ ಅವರು ಜೇನು ಕೃಷಿ ಇತಿಹಾಸದ ಬಗ್ಗೆ ಸಾಕಷ್ಟು ವಿವರವಾದ ಒಂದು ಮಾಹಿತಿಯನ್ನ ಮಾಡಿಕೊಟ್ರ. ಮತ್ತ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಮಾತಾಡೋಣ ಅಂತ ಅಲ್ಲಿವರೆಗೆ ನಮಸ್ಕಾರ. ನಮಸ್ಕಾರ. ಜೇನು ನೊಣ ಮಕರಂದವ ಹೀರಿ ಸಿಹಿ ಜೇನು ನೊಣ ಬಡಿಸುವ ಜೇನು ದುಂಬಿಗೆ ಏನು ನಿನ್ನ ಕಾರ್ಯಲೀಲೆ ಕಾರ್ಯಲೀಲೆ ಜೇನು ನೊಣ ಜೇನು ನೊಣ ದುಡಿದು ಮಕರಂದ ತಂದು ಗೂಡು ಕಟ್ಟಿ ಜೇನನಿಟ್ಟೆ ಗೂಡು ಕಟ್ಟಿ ಜೇನನಿಟ್ಟೆ ಪರೋಪಕಾರಿ ನಿನ್ನಿಟ್ಟ ತಟ್ಟೆ ಗಂಡು ಹೆಣ್ಣು ಜೇನುಗುಳುವೆಂಬ ವೇದ ಭಾವವಿಲ್ಲದೆ ಗಂಡು ಹೆಣ್ಣು ಜೇನುಗುಳುವೆಂಬ ವೇದ ಭಾವವಿಲ್ಲದೆ ಗಂಡು ಮಕರಂದ ತಂದು ಗಂಡು ಮಕರಂದ ತಂದು ಹೆಣ್ಣು ಗೂಡನು ಕಟ್ಟಿ ಹೆಣ್ಣು ಗೂಡನು ಕಟ್ಟಿ ಶುಚಿಗೊಳಿಸಿ ಶುಚಿಗೊಳಿಸಿ ಶುಚಿಗೊಳಿಸಿ ಶುಚಿಗೊಳಿಸಿ ಜೇನು ನೊಣ ಜೇನು ನೊಣ. ಇದುವರೆಗೆ ಚಿದಂಬರ್ ಬಡಗೇರ್ ಹಣದಾಳ್ ಅವರ ರಚನೆ ಕೇಳಿದಿರಿ. ಜೇನ ಹನಿ ಅಗಲ ಬಾಯಿಯುಳ್ಳ ಮಡಕೆಯ ಒಳಭಾಗಕ್ಕೆ ಶುದ್ಧ ಮೇಣವನ್ನು ಸವರಿ ಮಡಕೆಯ ಬಾಯಿಯನ್ನು ಮುಚ್ಚಿ ಅದಕ್ಕೊಂದು ಚಿಕ್ಕ ರಂಧ್ರವನ್ನು ಮಾಡಿ ಹೊಲದಲ್ಲಿ ಅಲ್ಲಲ್ಲಿ ಇಡುವುದರಿಂದ ಜೇನು ಕುಟುಂಬಗಳನ್ನು ಆಕರ್ಷಿಸಬಹುದು. ಅಲ್ಲದೆ ಜೇನು ಪೆಟ್ಟಿಗೆಗಳನ್ನು ಸಹ ಅಲ್ಲಲ್ಲಿ ಇಟ್ಟು ಜೇನು ಕುಟುಂಬಗಳನ್ನು ಆಕರ್ಷಿಸಬಹುದು. ಕೃಷಿ ಋಷಿ ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ ರಸ ಋಷಿಯ ಭಾಗವಹಿಸುವ ರೈತ ಲಿಂಗಸೂಗೂರಿನ ಅಡವಿಬಾವಿ ಗ್ರಾಮದ ವೀರಪ್ಪ ದುರ್ಗಪ್ಪ ಗೌಡರ್. ಎಲ್ಲ ರೈತ ಬಂಧರಿಗೂ ನಮಸ್ಕಾರ. ಈಗ ನನ್ನ ಜೊತೆಗೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಅಡವಿಬಾವಿ ಗ್ರಾಮದ ವೀರೇಶ್ ದುರ್ಗಪ್ಪ ಗೌಡರ್ ಅವರ ಹತ್ರ ಇವರನ್ನ ಮಾತಾಡಿಸಿ ಇವರು ಎಷ್ಟು ವರ್ಷದಿಂದ ಜೇನು ಕೃಷಿ ಮಾಡ್ಲಿತ್ತಾರ, ಅವರ ಅನುಭವ ಏನದ, ಆಮೇಲೆ ಅವರು ಜೇನು ಪೆಟ್ಟಿಗೆ ಜೇನು ಕುಟುಂಬವನ್ನು ಬಾಡಿಗೆ ಕೊಡ್ತಾರಂತ, ಈ ಎಲ್ಲ ವಿಷಯವನ್ನು ತಿಳ್ಕೊಳ್ಳಂತ. ನಮಸ್ಕಾರ ವೀರೇಶ್ ಅವರ. ನಮಸ್ಕಾರ ಸರ್. ನೀವು ಎಷ್ಟು ವರ್ಷದಿಂದ ಜೇನು ಕೃಷಿ ಮಾಡ್ಲಿತ್ತೀರಿ? ಸರ್ 2.5 ವರ್ಷ ಆಯ್ತು ಸರ್. ಇವಾಗ ಈಗ 2.5 ವರ್ಷದಿಂದ ಈ ಜೇನನ್ನ ಸಾಕಾಣಿಕೆ ಮಾಡಬೇಕು ಅಂತ ಯಾಕೆ ನಿಮ್ ತಲೆಯಾಗಿ ಬಂತು? ಸರ್ ಏನಿಲ್ಲ ಸರ್, ಒಂದ್ಸಲ ರಾಯಚೂರಲ್ಲಿ ಟ್ರೈನಿಂಗ್ ಮಾಡಿದ್ರು ಸರ್, ಜೇನು ಸಾಕಾಣಿಕೆ ಸರ್ ತರಬೇತಿ ಬದ್ರಿಪ್ರಸಾದ್ ಸರ್ ಅಂತ ಹೇಳಿದ್ರೆ. ನನಗೂ ಮೊದಲಿದ್ದನ್ನ ಅದರಲ್ಲಿ ಅವ್ಯಾಸ ಇತ್ತು ಸರ್, ಜೇನು ಸಾಕಾಣಿಕೆ ಮಾಡ್ಬೇಕಂತ ಒಂದು ಬಹಳ ಆಸಕ್ತಿ ಇತ್ತು ಸರ್. ಹಂಗಾಗಿ ಅದನ್ನ ಮಾಡ್ಬೇಕನ್ನೋ ವಿಚಾರದಲ್ಲಿ ಇತ್ತು. ಟ್ರೈನಿಂಗ್ ಕರೆದಾಗ ನಾನು ಟ್ರೈನಿಂಗ್ ಹೋಗಿ ಬದ್ರಿಪ್ರಸಾದ್ ಸರ್ ಕಡೆಯಿಂದ ಟ್ರೈನಿಂಗ್ ತಗೊಂಡ್ಬಂದ್ ಸರ್. ತಗೊಂಡ್ಬಂದು ನಾನೇ ಸ್ವಂತ ಹುಳಗಳನ್ನ ಹಿಡಿದೆ ಸರ್, ಆಮೇಲೆ ಬಾಕ್ಸ್ ಗಳನ್ನ ನಾವೇ ರೆಡಿ ಮಾಡಿ ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿ. ಹೌದಾ? ಅಂದ್ರೆ ನಿಮ್ಮ ಹತ್ರ ಎಷ್ಟು ಪೆಟ್ಟಿಗೆ ಅವ ಸರ್? 5 ಬಾಕ್ಸ್ ಅದ ಸರ್. ಇವಾಗ ಡಿವಿಜನ್ ಬಂದಿದೆ ಸರ್, ಮತ್ತೆ ಈಗ ಜಾಸ್ತಿ ಆಗ್ತದೆ ಸರ್, ಈ ಸದ್ಯ ಡಿವಿಜನ್ ಮಾಡ್ಬೇಕು ಸರ್. ಹೌದೇನ್ರಿ? ಅಂದ್ರೆ ಡಿವಿಜನ್ ಅಂದ್ರೆ ಏನು ವೀರೇಶ್? ಅಂದ್ರೆ ಕುಟುಂಬವನ್ನ ಬೇರೆ ಪಡ್ತದೆ. ಅಂದ್ರೆ ಬೇರ್ಪಾಡು ಮಾಡುದು, ಒಂದು ಕುಟುಂಬಕ್ಕೆ ಎರಡು ಕುಟುಂಬ ಮಾಡೋದು? ಒಂದು ಕುಟುಂಬ ಹೊಡೆದು ಎರಡು ಕುಟುಂಬ ಮಾಡುದು. ಹೌದಾ? ಓಕೆ ಓಕೆ. ಈಗ ನೀವು ಒಂದು ಜೇನು ಪೆಟ್ಟಿಗೆಯಿಂದ ಒಂದ್ ವರ್ಷದೊಳಗೆ ಎಷ್ಟು ಜೇನು ತುಪ್ಪ ತೆಗಿತ್ರಿ ಸರ್? ತುಪ್ಪ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಇಂದ ಚೆನ್ನಾಗೈತೆ ಸರ್ ತುಪ್ಪ ಇಳುವರಿ. ಆಮೇಲೆ ಇವಾಗ ಕೂಡ ಚೆನ್ನಾಗಿ ಬರ್ತಾ ಇದೆ ಸರ್. ಅಂದ್ರೆ ಒಂದ್ ವರ್ಷದಲ್ಲಿ ಎಷ್ಟು ಬರ್ತದೆ ಅಂದಾಜು? ಎಷ್ಟು ಕೆಜಿ ತೆಗಿತೀರಿ? ಒಂದು ಬಾಕ್ಸ್ ಗೆ 4-5 ಕೆಜಿ ತೆಗಿಬೋದು. 4-5 ಕೆಜಿ. ಈಗ ನಿಮ್ ಊರೊಳಗೆ ಎಷ್ಟು ಜನ ಜೇನು ಸಾಕಾಣಿಕೆ ಮಾಡ್ತಾ ಇದಾರೆ ಸರ್? ನಮ್ಮಲ್ಲಿ ಜೇನು ಸಾಕಾಣಿಕೆ ಬೇರೆ ರೈತರು ಮಾಡಿಲ್ಲ ಸರ್, ಅದಕ್ಕೆ ಹುಳ ಖಚಿತವಾದ ಒಂದು ಭಯದಿಂದ ಹೆದರ್ತಿದ್ದಾರೆ ಸರ್ ಅವರೆಲ್ಲರೂ. ಹಾಗಾಗಿ ನಾನು ಅವ್ರಿಗೆ ನಿಮ್ಗೆ ಭಯ ಆಗ್ತಂತಂದ್ರೆ ನಾನೇ ಬಂದು ಆಪರೇಟಿಂಗ್ ಮಾಡ್ತೀನಿ, ನಿಮ್ಮ ದಾಳಂಬೆ ತೋಟದಲ್ಲಿ ಈ ಬಾಕ್ಸ್ ಗಳನ್ನ ಇಟ್ಕೊಂಡ್ರೆ ಜಾಸ್ತಿ ಇಳುವರಿ ಬರುತ್ತೆ ಅಂತೇಳಿ ಅವರಿಗೆ ಒಂದು ನಾನು ಮಾರ್ಗದರ್ಶನ ಮಾಡಿದೆ ಸರ್. ಹೆಂಗ ಪರವಾಗಿಲ್ಲ ಅಂತೇಳಿ ಅವರು ನಾನು ಮೇಲೆ ನೀನ್ ಮೇಲೆ ಅಂತೇಳಿ ನಮ್ಗೆ 2 ಬಾಕ್ಸ್ ಕೊಡು, ನನಗೊಂದು ಬಾಕ್ಸ್ ಕೊಡು, ನನಗೊಂದು ಬಾಕ್ಸ್ ಕೊಡು ಅಂತೇಳಿ ಅವರು ಬಂದಾಗ ಬಾಡಿಗೆ ರೂಪದಲ್ಲಿ ಬಾಕ್ಸ್ ಅನ್ನು ನೈಟ್ ಶಿಫ್ಟ್ ಮಾಡಿ ಆಮೇಲೆ ಸ್ಪ್ರೇ ಮಾಡ್ಬೇಕಾದ್ರೆ ನನಗೆ ಮೆಸೇಜ್ ಕೊಡ್ಬೇಕು ಸರ್. ಅವರು ಕೊಡ್ತಾರೆ ಸರ್, ನಾಳೆ ಸ್ಪ್ರೇ ಮಾಡ್ತೀವಿ ಅಂತಂದ್ರೆ ಇವತ್ತು ನೈಟ್ ಹೋಗಿ ಬಾಕ್ಸ್ ಅನ್ನು ಅವ್ರ ಹೊಲದಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಸರ್, ಒಂದು 300-400 ಮೀಟರ್ ದೂರಗಡೆ. ಎಲ್ಲಿ ಔಷಧ ಬರೋದಿಲ್ಲ ಅಲ್ಲಿವರೆಗೆ ಶಿಫ್ಟ್ ಮಾಡಿ ಸುರಕ್ಷಿತವಾಗಿ ಇಡ್ತಾರೆ. ಅಂತಂದ್ರೆ ಒಂದ್ ದಿವಸಕ್ಕೆ ಅಥವಾ ಒಂದ್ ತಿಂಗಳಿಗೆ ಅಂತ ಬಾಡಿಗೆ ಲೆಕ್ಕ ಹಾಕ್ತಾರೆ ಹೆಂಗ ಸರ್? ಸರ್ ಈಗ ಇಂತಿಷ್ಟು ನಿಗದಿ ಮಾಡಿಲ್ಲ ಸರ್, 4,000, 1,500, 2,000 ಕೊಟ್ಟು ಅನುಕೂಲ ಹೆಂಗ್ ಬರುತ್ತೆ ಹಂಗ ಹೋಗ್ಬೇಕು. ಅಂತ ನಿಮಗೆ ಜೇನು ಕೃಷಿ ಪ್ರಾರಂಭ ಮಾಡಿದ್ಮೇಲೆ ಯಾವ ರೀತಿ ನಿಮ್ಗೆ ಬದಲಾವಣೆ ಅನಿಸ್ತಿತ್ತ, ಯಾವ ರೀತಿ ನಿಮ್ಗೆ ಚಲೋ ಅನಿಸ್ತಿತ್ತ ಅಂತ ಸರ್? ಜೇನು ಕೃಷಿ ಮಾಡಿದ್ರಿಂದ ನಾನು ಕೊಟ್ಟಂತ ಒಂದು ನನ್ನ ಅನುಭವ ಹೇಳ್ಬೇಕಂದ್ರೆ ಸರ್, ಸುಮಾರು ನಮ್ಮ ತೋಟದಲ್ಲಿ ಸರ್ ಒಂದು 30 ತೆಂಗಿನ ಗಿಡ ಇರುತ್ತೆ. ಪ್ರತಿ ವರ್ಷ ಇಳುವರಿಯಲ್ಲಿ ಬಹಳ ಕುಂಠಿತವನ್ನ ನಾನು ಕಾಣದಿದ್ದೆ ಸರ್ ಅದರಲ್ಲಿ. ಈ ಜೇನು ಬಾಕ್ಸ್ ಮಾಡಿದ್ಮೇಲೆ ಆಮೇಲೆ ಅದೇ ರೀತಿಯಾಗಿ ನಾನು ಕೂಡ ದಾಳಂಬಿ ತೋಟ ಮಾಡಿದೆ ಸರ್. ಇವಾಗ ಈ ವರ್ಷ ಬಾಡಿ ಕೂಡ ಅಂತ ಒಂದೇ ಸರಿ ಸ್ವಲ್ಪ ಕಡಿಮೆ ಆಗ್ತದೆ, ಯಾಕಂದ್ರೆ ನನಗೆ ಜಾಸ್ತಿ ಬಾಕ್ಸ್ ಬೇಕಾದ ಸರ್, 10 ಎಕರೆ ದಾಳಂಬಿ ನಾನು ಮಾಡಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಬಾಕ್ಸ್ ನನಗೆ ಬೇಕಾಗ್ತದೆ ಸರ್. ಸ್ವಲ್ಪ ಈ ವರ್ಷ ಬಾಡಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹೋದ್ರೆ ನಿಮ್ಗೆ ಜೇನು ಕೃಷಿ ಮಾಡೋದ್ರಿಂದ ಇಳುವರಿ ಒಳಗೆ ಜಾಸ್ತಿ ಆಗ್ಯದ ಅಂತ ಅನಿಸ್ತಾ ಇದಾರೆ ಸರ್? ಪಕ್ಕ ಸರ್, 100ಕ್ಕೆ 90ರಷ್ಟು ಇಳುವರಿ ಹೆಚ್ಚಳ ಸರ್ ಈ ಕೃಷಿಯಲ್ಲಿ. ಪ್ರತಿಯೊಂದು ನೀವು ಯಾವ್ದೇ ತೆಂಗು ತಗೋರಿ ಸರ್, ದಾಳಂಬಿ ಸರ್, ಆಮೇಲೆ ಪಪ್ಪಾಯಿ ಸರ್, ಆಮೇಲೆ ತೊಗರೆ, ಸೂರ್ಯಕಾಂತಿ ಸರ್. ಇನ್ನೊಂದು ಸ್ಪೆಷಲ್ ಅಂದ್ರೆ ಸರ್ ವೆಜಿಟೇಬಲ್ ಏನ್ ಬೇಕಿರೋ ಸರ್, ತರಕಾರಿನ ತರಕಾರಿಗಂತೂ ಏನ್ ಮಾಡ್ತೀವಿ ಸರ್, ಜೇನು ಸಾಕಾಣಿಕೆ ಬಾಕ್ಸ್ ಅನ್ನು ಹಾಕ್ಬಿಟ್ಟು ಅಂದ್ರೆ ನಾವು ವಿಪರೀತ ಇಳುವರಿಯನ್ನು ಕಾಣಬಹುದು ಸರ್. ಇದನ್ನು ಕೂಡ ನಾವು ಒಂದು ಪ್ರಯೋಗ ಮಾಡಿ ನೋಡಿರೋದು ಸರ್. ಅಂದ್ರೆ ನಿಮ್ಗೆ ಹೆಚ್ಚಿಗೆ ಬಂದ ಇಳುವರಿ? ಹಾ ಸರ್. ಹೌದ್ರಿ, ಅಂದ್ರೆ ತರಕಾರಿ ಅಂದ್ರೆ ಏನು, ಸೌತೆಕಾಯಿನೋ ಟೊಮಾಟೋನೋ ಬದ್ನೆಕಾಯಿನೋ? ಸೌತೆಕಾಯಿ ಸರ್, ಹೀರೆಕಾಯಿ, ಆ ಬದನೆ ಸರ್, ಈ ರೀತಿಯ ತರಕಾರಿ ಇಲ್ಲಿ ನಾನು ಅದ್ರಲ್ಲಿ ಆಲ್ರೆಡಿ ನಿಮ್ಗೆ ಚೆಕ್ ಮಾಡಿರೋದು ಅದು ಇಳುವರಿ ಒಳಗೆ ಜಾಸ್ತಿ ಆಗಿದೆ ನಿಮ್ಗೆ. ಹಾ ಜಾಸ್ತಿ. ಅಂತ ನೀವು ಈ ನಮ್ ಕಾರ್ಯಕ್ರಮ ಕೇಳ್ತಾರಂತ ರೈತರಿಗೆ ಈ ಜೇನು ಕೃಷಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಸರ್ ಏನ್ ಸರ್, ಪ್ರತಿಯೊಬ್ಬ ರೈತರು ಜೇನು ಸಾಕಾಣಿಕೆ ಮಾಡಿದ್ರೆ ಒಂದು ಇಳುವರಿಯಲ್ಲಿ ಸರ್, ನಮ್ ಕಾರ್ಯಕ್ರಮ ಕೇಳ್ತಾರಂತರು ನಿಮ್ಮನ್ನ ಸಂಪರ್ಕ ಮಾಡಬೇಕು, ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಿ? 998-85-202. ರೈತ ಬಂದರೆ ನಾನು ವೀರೇಶ್ವರ ಮೊಬೈಲ್ ನಂಬರ್ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, 998-66-95-202. ಈ ಮೊಬೈಲ್ ನಂಬರ್ ನೀವು ಮಾತಾಡಿ ಈ ಜೇನು ಸಾಕಾಣಿಕೆ ಬಗ್ಗೆ ಮತ್ತು ಜೇನು ಪೆಟ್ಟಿಗೆ ಜೇನುಗೂಡನ್ನ ಯಾವ ರೀತಿ ಬಾಡಿಗೆ ಕೊಡ್ತಾರ ಅನ್ನೋದನ್ನ ತಿಳ್ಕೊಳ್ಬಹುದು. ನೀವು ಅವ್ರ ಹೊಲಕ್ಕೆ ಹೋದ್ರು ಸಹಿತ ಅವ್ರಿಗೆ ಎಲ್ಲಾ ಮಾಹಿತಿ ಮತ್ತು ತರಬೇತಿಯನ್ನ ಕೊಡ್ತಾರೆ. ವೀರೇಶ್ವರ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟದಕ್ಕೆ ತಮ್ಗೆ ಆಕಾಶವಾಣಿ ಪರವಾಗಿ ಮತ್ತು ಆಕಾಶವಾಣಿಯ ಎಲ್ಲ ಕೇಳುಗ ರೈತರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಒಂದು ಸತ್ಯವಾ ನಾವು ತಿಳಿಯುವ, ಒಂದು ವಾಸ್ತವ ನಾವು ಅರಿಯುವ. ಇದುವರೆಗೆ ಜೇನು ಝೇಂಕಾರ, ಜೇನುದುಂಬಿಯ ಸಂರಕ್ಷಣೆ, ಸಾಕಣೆ, ಔಷಧಿಯ ಮಹತ್ವ ಸಾಕ್ಷಾತ್ಕರಿಸುವ ಸರಣಿ ಕೇಳಿದಿರಿ. ಶೀರ್ಷಿಕೆ ಗೀತ ರಚನೆ ಸೋಮಶೇಖರ್ ಎಸ್ ರುಳಿ, ಸಂಗೀತ ಸಂಯೋಜನೆ ಸಂಜೀವ್ ನಾಮಣ್ಣವರ್. ಶೀರ್ಷಿಕೆ ಗೀತೆ ಹಾಡಿದವರು ದೇವೇಂದ್ರ ಕುಮಾರ್ ಪತ್ತಾರ್, ರೇವಯ್ಯ ವಸ್ತ್ರದ ಮಠ್, ಉಮಾ ಡಿ ಕುಲಕರ್ಣಿ, ಸ್ನೇಹ ಕುಲಕರ್ಣಿ. ವಾದ್ಯ ಸಹಕಾರ ತಬಲ ಪಂಚಾಕ್ಷರಿ ಕಣವಿ, ಕೊಳಲು ಜೈತೀರ್ಥ ಕುಲಕರ್ಣಿ, ಕೀಬೋರ್ಡ್ ಅನಿರುದ್ಧ ದೇಶ್ಮುಖ್, ರಿದಮ್ ಪ್ಯಾಡ್ ವಿಠಲ್ ಪ್ರಸಾದ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ರಾಜೇಂದ್ರ ಆರ್ ಕುಲಕರ್ಣಿ. ಜೇನು ಉಳಿದರೆ ಮನುಜ ಉಳಿಯುವ. ಮೊಳಗುತ್ತಿರಲಿ ಜಗದಿ ಜೇನ ಜೇಂಕಾರ, ಜೇನ ಜೇಂಕಾರ, ಜೇನ ಜೇಂಕಾರ. ಇದುವರೆಗೆ ಸರಣಿ ಕಾರ್ಯಕ್ರಮ ಜೇನ ಝೇಂಕಾರ ಪ್ರಸಾರವಾಯಿತು. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಬಾಬುರಾವ್ ಕೋಬಾಳ್ ಹಾಗೂ ಸಂಗಡಿಗರಿಂದ ತತ್ವಪದ. ಹೊತ್ತಂತ ಕೊಡನವ್ವ ಬಿತ್ತಂದರ ಸಿಗದಮ್ಮ, ಹೊತ್ತಂತ ಕೊಡನವ್ವ ಬಿತ್ತಂದರ ಸಿಗದಮ್ಮ. ಉತ್ತ ಮಹಾದಿ ಹಿಡಿಯೇ ತಂಗಿ ಎಚ್ಚರದಿಂದ ನಡಿಯೇ, ತಂಗಿ ಎಚ್ಚರದಿಂದ ನಡಿಯೇ. ಬಿತ್ತಂದರ ಸಿಗದಮ್ಮ ಉತ್ತಮ ಹಾದಿ ಹಿಡಿಯೇ